ಹೀಗೆ ದೇವ ಮಾನವ ದಾನವ ಮೂರು ವಿಧ ಜೀವರಿಗೂ ಸ್ವಾತಂತ್ರ್ಯ ಗುಣವನ್ನು ವಿಭಾಗ ಮಾಡಿಕೊಟ್ಟು ಭಗವಂತ ಅಲ್ಲೇ ರಮಿಸುವನು, ಅಲ್ಲಲ್ಲೇ ಇರ್ತಾನೆ. ಅವರವರ ಯೋಗ್ಯತಾನುಸಾರ ಕರ್ಮಗಳನ್ನು ಮಾಡಿಸಿ ಅವರವರಿಗೆ ಅವರವರ ಗತಿಯನ್ನು ಅನಾಯಾಸವಾಗಿ ಕೊಡ್ತಾನೆ ಪರಮಾತ್ಮ ಅಂತ ತಿಳಿಸ್ತಾರೆ. ಈ ವಿಧದಲ್ಲಿ ಸ್ವಾತಂತ್ರ್ಯ ತತ್ವವ ದೇವ ಮಾನವ ದಾನವರಳು ರಮಾವಿನೋದಿ ವಿಭಾಗ ಮಾಡಿಟ್ಟಲ್ಲಲ್ಲೇ ರಮಿಸುವನು. ಮೂವರೊಳಗಿದ್ದವರ ಕರ್ಮವ ತಾವಿಕಾರವ ಗೈಸದಲೆ ಕಲ್ಪಾವಸಾನಕ್ಕೆ ಕೊಡುವ ಅನಾಯಾಸ ಅವರವರ ಗತಿಯ. ಜೀವರೆಲ್ಲರೂ ಕೂಡ ತಮ್ಮ ಕರ್ಮಗಳಿಗೆ ತಾವು ಸ್ವತಂತ್ರರೇ, ನಾವೇ ಮಾಡ್ತೀವಿ ಅಂತ ಎಲ್ಲರ ಅನುಭವ. ಆ ಅನುಭವವನ್ನು ಕಡೆಗಾಣಿಸಿ ಏನು ಹೇಳಿದರೂ ಕೂಡ ಅದು ತಪ್ಪು, ಎಲ್ಲ ಭಗವಂತನೇ ಮಾಡ್ತಾನೆ, ನಾನೇನು ಮಾಡ್ತಿಲ್ಲ ಅನ್ನೋ ಅನುಭವ ಯಾರಿಗೂ ಇಲ್ಲ. ಶಾಸ್ತ್ರದಲ್ಲೂ ಹಾಗೆ ಹೇಳಿದೆ, ಸತ್ಯಂ ವದ ಧರ್ಮಂ ಚರ, ಅಂದರೆ ಸತ್ಯವನ್ನೇ ಹೇಳು, ಧರ್ಮಾಚರಣೆಯನ್ನು ಮಾಡು. ಏನೂ ಮಾಡಲಿಕ್ಕೆ ಕೈಲಾಗದೆ ಇದ್ದರೆ ಹೀಗೆ ಮಾಡು ಹಾಗೆ ಮಾಡಬೇಡ ಅಂತೆಲ್ಲ ಆದೇಶ ಮಾಡೋದು ಶಾಸ್ತ್ರ ವಿರುದ್ಧ ಆಗ್ತಿತ್ತು. ಆದ್ದರಿಂದ ಹೀಗೆ ಮಾಡು ಹೀಗೆ ಮಾಡಬೇಡ ಅಂತ ಹೇಳೋದು ತಪ್ಪಾಗ್ತಿತ್ತು. ಅದಕ್ಕೆ ದಾಸರು ಹೇಳೋಂಗೆ ಬೊಂಬೆಯಾಟವಯ್ಯ ಅಂತ, ಭಗವಂತ ನಮ್ಮನ್ನು ಬೊಂಬೆಯಂತೆ ಆಡಿಸ್ತಾನೆ. ಬೊಂಬೆಗೆ ಏನು ಆಲೋಚನೆ ಇರೋದಿಲ್ಲ. ಜೀವರಿಗೆ ಹೀಗೆ ಮಾಡಿದ್ರೆ ಸುಖ ಹೀಗೆ ಮಾಡಿದ್ರೆ ದುಃಖ ಅನ್ನೋ ಆಲೋಚನೆ ಇರುತ್ತೆ. ಆಲೋಚನೆ ಮಾಡಿಯೇ ಕರ್ಮ ಮಾಡುವವ ಚೇತನ, ಯಾಕೆಂದರೆ ಜ್ಞಾನ ಇಚ್ಛಾ ಪ್ರಯತ್ನವನ್ನು ಭಗವಂತನೇ ಕೊಟ್ಟಿದ್ದಾನೆ. ಆಲೋಚನೆ ಮಾಡಿ ಕರ್ಮ ಮಾಡುವಂಥ ಸಾಮರ್ಥ್ಯವೇ ಸ್ವಾತಂತ್ರ್ಯ ಅನ್ನೋ ತತ್ವ, ಅದೇ ಕರ್ತೃತ್ವ. ಜೀವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಜಡವಾದ ಶರೀರ ಇಂದ್ರಿಯ ಮನಸ್ಸುಗಳನ್ನು ಬೇಕಾದಂತೆ ತಮ್ಮ ಕಾರ್ಯದಲ್ಲಿ ಉಪಯೋಗ ಮಾಡಿಕೊಳ್ಳುವಂಥದ್ದು ಗೊತ್ತಿದೆ. ಅದೇ ರೀತಿಯಾಗಿ ತಮ್ಮವರನ್ನು ಕೂಡ ಸಾಮ ದಾನ ಭೇದ ದಂಡ ಅಂತ ಚತುರುಪಾಯಗಳಿಂದ ಅಥವಾ ಯಾವುದಾದ್ರೂ ಒಂದು ಉಪಾಯಗಳಿಂದ ವಶಕ್ಕೆ ತಂದುಕೊಂಡು ಅವರಿಂದ ಕರ್ಮ ಮಾಡಿಸೋದು ಕೂಡ ಗೊತ್ತು. ಈ ಸಾಮರ್ಥ್ಯವೇ ಸ್ವಾತಂತ್ರ್ಯ, ಇದು ಜೀವರಲ್ಲಿ ಕಂಡಿದೆ, ಅನುಭವಕ್ಕೆ ಬಂದಿದೆ. ಹಾಗಾದರೆ ಕರ್ಮ ಸ್ವಾತಂತ್ರ್ಯ ಜೀವನದಲ್ಲಿ ಸ್ವಾಭಾವಿಕವಾಗಿ ಇದೆ, ಭಗವಂತ ವಿಭಾಗ ಮಾಡಿ ಕೊಡ್ತಾನೆ ಅನ್ನೋದಾದರೆ ಅಭಿಪ್ರಾಯ ಏನು ಅಂದರೆ, ಜೀವರಿಂದ ಕರ್ಮ ಏನೋ ನಡೀತಾ ಇದೆ, ಇಷ್ಟವಾದ ಫಲ ಮಾತ್ರ ಕೆಲವೊಮ್ಮೆ ಸಿಗೋದಿಲ್ಲ, ಕರ್ಮದ ಫಲದ ವಿಷಯದಲ್ಲಿ ನೀನು ಸ್ವತಂತ್ರನಲ್ಲ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಕರ್ಮದಲ್ಲಿ ಮಾತ್ರ ನಿನಗೆ ಅಧಿಕಾರ, ಫಲ ಫಲಗಳನ್ನು ನನಗೆ ಸೇರಿದ್ದದು ನಾನು ಕೊಟ್ಟಂಗೆ ನೀನು ಅನುಭವಿಸ್ಬೇಕು. ಅದಕ್ಕೆ ನೀನು ಸ್ವತಂತ್ರ ಅಂತ ತಿಳ್ಕೋಬೇಡ, ಮಾ ಕರ್ಮ ಫಲ ಹೇತುರ್ಭೂ ಅಂತ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಈ ಮಾತನ್ನು ಹೇಳ್ತಾನೆ. ಆದ್ದರಿಂದ ಫಲಾಫಲವನ್ನು ಕೊಡೋದು ಭಗವಂತನ ಇಚ್ಛೆ, ಅವನ ಇಚ್ಛೆಯಂತೆ ಕರ್ಮ ಮಾಡಿದರೆ ಮಾತ್ರ ಜೀವನಿಗೆ ಫಲ ಸಿಗತ್ತೆ, ಇಲ್ಲದೇ ಇದ್ದರೆ ಇಲ್ಲ. ದೈವಂಚ ಏವಾತ್ರ ಪಂಚಮಂ, ಫಲ ಅನ್ನೋದು ದೈವಾಧೀನ, ಅದರಿಂದ ಕರ್ಮ ಸ್ವಾತಂತ್ರ್ಯ ಅನ್ನೋದು ಭಗವಂತನ ಅಧೀನ. ಅಷ್ಟೇ ಅಲ್ಲ, ಈ ಕರ್ಮದಿಂದ ನನಗೆ ಫಲ ಸಿಕ್ತು, ಈ ಕರ್ಮದಿಂದ ನನಗೆ ಫಲ ಸಿಗಲಿಲ್ಲ ಅಂತ ನನ್ನ ಆಲೋಚನೆ ತಪ್ಪಾಗಿತ್ತು, ಫಲ ಸಿಗದೇ ಇದ್ದಿದ್ದಕ್ಕೆ ನನ್ನ ಆಲೋಚನೆ ತಪ್ಪಾಗಿತ್ತು, ಹಾಗೆ ಸರಿಯಾದ ಆಲೋಚನೆ ಯಾಕೆ ಬರಲಿಲ್ಲ, ಸರಿಯಾಗಿ ಕರ್ಮಾಚರಣೆಯನ್ನು ಯಾಕೆ ಮಾಡಲಿಲ್ಲ ಅಂತ ಜೀವ ಪರಿತಾಪ ಪಡ್ತಾನೆ. ಹೀಗಾಗಿ ಆ ಸರಿಯಾಗಿರ್ತಕ್ಕಂಥ ವಿವೇಕ ಅಥವಾ ಆಲೋಚನೆ ಹೊಳೆಯೋದು ಕೂಡ ಜೀವನ ವಶ ಅಲ್ಲ, ಇದು ಭಗವಂತನ ಅಧೀನ. ಮನದೊಳಗೆ ತಾನಿದ್ದು ಮನವೆಂದೆನಿಸಿಕೊಂಬನು, ಮನದ ವೃತ್ತಿಗಳನುಸರಿಸಿ ಭೋಗಗಳ ನೀವನು ತ್ರಿವಿಧ ಚೇತನಕ್ಕೆ, ಮನವನಿತ್ತರೆ ತನ್ನ ನೀವನು. ಹೀಗೆ ಮನಸ್ಸನ್ನು ಕೊಟ್ಟು ಕರ್ಮಾಚರಣೆಯನ್ನು ಮಾಡಿ ಕರ್ಮಾಧ್ಯಕ್ಷನಾಗಿರ್ತಕ್ಕಂಥ ಭಗವಂತ ನೀನೇ ಅನಂತ ರೂಪಗಳಿಂದ ನಿಂತು ನನ್ನ ಸ್ವರೂಪ ಯೋಗ್ಯತೆಯಂತೆ ಕರ್ಮವನ್ನು ಮಾಡಿಸಿದೆಯಾ, ಆದ್ದರಿಂದ ಈ ಕರ್ಮ ನಿನ್ನಿಂದ ನಡೆಸಲ್ಪಟ್ಟಿದೆ, ಆದ್ದರಿಂದ ಇದನ್ನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ, ಇದರಲ್ಲಿ ನಾನು ಮಧ್ಯಮ ಅಭಿಮಾನಿ, ದೇವತೆಗಳು ಉತ್ತಮ ಅಭಿಮಾನಿಗಳು, ನನ್ನಲ್ಲಿರುವಂಥ ತತ್ವಾಭಿಮಾನಿ ಅಸುರರು ಅಧಮ ಅಭಿಮಾನಿಗಳು ಅಂತ ಈ ರೀತಿಯಾಗಿ ಚಿಂತನೆ ಮಾಡಿ ಕರ್ಮವನ್ನು ಅರ್ಪಣೆ ಮಾಡಿದ್ರೆ ಭಗವಂತ ಅವರಿಗೆ ಆ ಕರ್ಮದ ಯೋಗ್ಯತಾನುಸಾರ ಫಲವನ್ನು ಕೊಡ್ತಾನೆ. ಆದ್ದರಿಂದ ಆ ಕರ್ಮ ಅಥವಾ ಆ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಆಲೋಚನೆ, ಯಾವ ರೀತಿಯಾಗಿ ಕರ್ಮ ಮಾಡಬೇಕು, ಸಂಕಲ್ಪ ಮಾಡಬೇಕು ಇತ್ಯಾದಿ ಎಲ್ಲವೂ ಕೂಡ ಭಗವಂತನ ಅಧೀನ. ಆದ್ದರಿಂದ ಭಗವಂತನೇ ನಮಗೆ ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಆಲೋಚನೆಯನ್ನು ಸ್ಮರಣಾದಿಗಳನ್ನು ಕೊಡಲಿ ಅಂತ ಜೀವ ಭಗವಂತನನ್ನೇ ಮೊರೆ ಹೋಗ್ತಾನೆ ಹೋಗಬೇಕು. ಹೀಗಾಗಿ ಜೀವ ಕರ್ಮವನ್ನು ಮಾಡೋದಕ್ಕಿಂತ ಮೊದಲು ಪ್ರಾರಂಭದಲ್ಲಿ ಸರಿಯಾಗಿಯೋ ತಪ್ಪಾಗಿಯೋ ಆಲೋಚನೆ ಮಾಡೋದು ಕೂಡ ಭಗವಂತನ ಅಧೀನ. ಈ ಅಂಶದಲ್ಲಿ ಜೀವನ ಸ್ವಾತಂತ್ರ್ಯವನ್ನು ಭಗವಂತನೇ ಸರಿಯಾಗಿ ಆ ಸ್ವರೂಪ ಯೋಗ್ಯತೆಯಿಂದ ಅಭಿವ್ಯಕ್ತಿ ಮಾಡಿ ಸರಿಯಾದ ಆಲೋಚನೆಯನ್ನು ಕೊಟ್ಟು ಸರಿಯಾದ ಫಲ ಸಿಗುವಂತೆ ಮಾಡೋದ್ರಿಂದ ಭಗವಂತನೇ ಸರ್ವತಂತ್ರ ಸ್ವತಂತ್ರ, ಜೀವ ಅಧೀನ ಕರ್ತೃ. ಅವನ ಅಧೀನನಾಗಿ ಅಲ್ಪ ಸ್ವಾತಂತ್ರ್ಯವನ್ನು ಹೊಂದಿ ಅಲ್ಪ ಫಲವನ್ನು ಪಡ್ಕೋತಾನೆ. ಭಗವಂತನದು ಸ್ವಗತ ಸ್ವಾತಂತ್ರ್ಯ, ಜೀವನದು ಅವನ ಸ್ವಗತವಾದ ಸ್ವಾತಂತ್ರ್ಯನೇ ಆದರೂ ಕೂಡ ಅದನ್ನು ಅಭಿವ್ಯಕ್ತಿ ಮಾಡಲಿಕ್ಕೆ ಭಗವಂತ ಬೇಕೇ ಬೇಕು. ಆದ್ದರಿಂದ ದತ್ತ ಸ್ವಾತಂತ್ರ್ಯ, ಅದನ್ನು ವ್ಯಕ್ತ ಮಾಡೋದಕ್ಕಾಗಿ ತನ್ನ ಸ್ವಾತಂತ್ರ್ಯ ಅನ್ನೋ ರೂಪವನ್ನು ಭಗವಂತ ಲಕ್ಷ್ಮೀ ಬ್ರಹ್ಮಾದಿಗಳಲ್ಲಿ ಇಟ್ಟಿರ್ತಾನೆ. ಅಂದರೆ ಅವರಲ್ಲಿ ಆವೇಶಗೊಳಿಸ್ತಾನೆ ತಾನೇ ಪ್ರವೇಶನಾಗಿ. ಹೀಗೆ ಭಗವಂತ ತನ್ನ ಸ್ವಾತಂತ್ರ್ಯವನ್ನು ಪ್ರವೇಶಗೊಳಿಸಿ ಇಡೋದೇ ಸ್ವಾತಂತ್ರ್ಯದಾನ. ಹೀಗೆ ಕೊಟ್ಟರ ಅವನ ಸ್ವಾತಂತ್ರ್ಯವನ್ನು ಕೂಡ ಈ ಅರ್ಥದಲ್ಲಿ ದತ್ತ ಸ್ವಾತಂತ್ರ್ಯ ಅಂತ. ಅಂದರೆ ಅವನಿಂದ ಕೊಡಲ್ಪಟ್ಟ ಅಂದರೆ ಅವನಿಂದ ನಮ್ಮಲ್ಲಿ ಇಡಲ್ಪಟ್ಟ ಅಂತ. ತೇನ ತೆಕ್ತೇನ ಅಂದರೆ ತೇನ ದತ್ತೇನ ಅಂತ ಅರ್ಥವನ್ನು ಬರೀತಾರೆ ಈಶಾವಾಸ್ಯ ಉಪನಿಷತ್ತಿನಲ್ಲಿ. ಆ ರೀತಿಯಾಗಿ ಈ ಸ್ವಾತಂತ್ರ್ಯದ ವಿಮರ್ಶೆಯನ್ನು ತಿಳ್ಕೋಬೇಕು. ಹೀಗೆ ಭಗವಂತ ದೇವ ಮಾನವ ದಾನವರಳು ವಿಭಾಗವನ್ನು ಮಾಡಿಕೊಡ್ತಾನೆ. ಕರ್ಮ ಮಾಡಬೇಕಾದ್ರೆ ಮೊದಲಿಗೆ ಆಲೋಚನೆಯನ್ನು ಮಾಡುವಂಥ ಸಾಮರ್ಥ್ಯ ಇದೆಯಲ್ಲ, ಅದೇ ಸ್ವತಂತ್ರ. ಇದು ದೇವ ಮಾನವ ದಾನವರೊಳಗೆ ಒಂದೇ ರೀತಿಯಾಗಿ ಇಲ್ಲ. ದೇವತೆಗಳಲ್ಲಿ ಸರಿಯಾಗಿರುತ್ತೆ, ದಾನವರಲ್ಲಿ ಅದಕ್ಕೆ ವಿರುದ್ಧವಾಗಿ ತಪ್ಪಾಗೇ ಇರುತ್ತೆ, ಮಾನವರಲ್ಲಿ ಸರಿ ತಪ್ಪು ಮಿಶ್ರರೂಪವಾಗಿ ಇರುತ್ತೆ. ಆದ್ದರಿಂದ ಫಲ ಸಂಪಾದನೆ ಸಾಮರ್ಥ್ಯವೂ ಕೂಡ ದೇವತೆಗಳಲ್ಲಿ ಅಧಿಕವಾಗಿರುತ್ತೆ, ದಾನವರಲ್ಲಿ ಇರೋದಿಲ್ಲ, ಮಾನವರಲ್ಲಿ ಮಿಶ್ರ ಫಲ. ದಾನವರು ಲೋಕ ಹಾಳಾಗಲಿ ಅಂತ ಆಲೋಚನೆಯನ್ನು ಮಾಡ್ತಾರೆ. ಹೀಗೆ ದೇವ ಮಾನವ ದಾನವ ಈ ಮೂರು ವಿಧ ಜೀವರ ಆಲೋಚನೆಯ ರೀತಿ ಅನ್ನೋದು ಪ್ರತ್ಯೇಕವಾಗಿ ಇರುತ್ತೆ. ಈ ಮೂರು ಬಗೆಯ ಅಭಿಪ್ರಾಯಗಳು ಅಥವಾ ಆಲೋಚನೆಗಳು ಲೋಕದಲ್ಲಿ ಯಾಕೆ ಕಾಣಿಸುತ್ತೆ ಅಂದರೆ ಭಗವಂತ ಅವುಗಳನ್ನು ವ್ಯಕ್ತ ಮಾಡ್ತಾನೆ. ಈ ರೀತಿಯಾಗಿರ್ತಕ್ಕಂಥ ಭಾವವನ್ನು ತ್ರಿವಿಧ ಜೀವರಾಶಿಗಳಲ್ಲಿ ಅಭಿವ್ಯಕ್ತಿ ಮಾಡಲಿಕ್ಕಾಗಿ ಭಗವಂತ ತನ್ನ ಸ್ವಾತಂತ್ರ್ಯವನ್ನು ವಿಭಾಗ ಮಾಡಿ ದೇವ ಮಾನವ ದಾನವ ಅಂತ ಈ ಮೂರು ವರ್ಗದಲ್ಲೂ ಕೂಡ ಇಟ್ಟಿರ್ತಾನೆ. ಬರೀ ಇಟ್ಟು ತನ್ಪಾಡಿತಾನೆ, ಬೇರೆ ಕಡೆ ಇರೋದಿಲ್ಲ. ವಿಭಾಗ ಮಾಡಿಟ್ಟು ಅಲ್ಲಲ್ಲೇ ರಮಿಸುವನು, ಆ ಸ್ವಾತಂತ್ರ್ಯಾಂಶಗಳನ್ನು ಯಥಾಯೋಗ್ಯವಾಗಿ ವಿಭಾಗ ಮಾಡಿ ಇಡ್ತಾನೆ. ಅಂದರೆ ತಾನೇ ಸ್ವತಂತ್ರ ರೂಪನಾಗಿ ಜೀವರ ಸ್ವಾತಂತ್ರ್ಯದಲ್ಲಿ ಇರ್ತಾನೆ, ಅಲ್ಲೇ ರಮಿಸ್ತಾನೆ, ಸಂತೋಷ ಪಡ್ತಾನೆ. ಯಾಕೆ ಅಂದರೆ ಜೀವರು ತಮ್ಮ ಸ್ವಾತಂತ್ರ್ಯದಿಂದ ಅವರವರಿಗೆ ಯೋಗ್ಯವಾಗಿರ್ತಕ್ಕಂಥ ಕರ್ಮವನ್ನು ಮಾಡಬೇಕು, ಆ ಮೂಲಕ ತಮ್ಮ ಯೋಗ್ಯ ಗತಿಗಳನ್ನು ಹೊಂದಬೇಕು ಅನ್ನೋದೇ ಪರಮಾತ್ಮನ ಅಪೇಕ್ಷೆ. ಅವನ ಇಷ್ಟದಂತೆ ಅವನ ಸಂಕಲ್ಪದಂತೆ ಜೀವರು ಕರ್ಮ ಮಾಡೋದ್ರಿಂದ ಸಂತೋಷ ಪಡ್ತಾನೆ. ಈ ದುಷ್ಟ ದೈತ್ಯರು ಅವರು ಕೂಡ ಒಂದು ರೀತಿಯಲ್ಲಿ ಭಗವಂತನನ್ನು ಪೂಜೆ ಮಾಡ್ತಾರೆ. ಏನೆಂದರೆ ಅಹಂ ಬ್ರಹ್ಮಾಸ್ಮಿ ಅನ್ನೋ ಜ್ಞಾನದಿಂದ ಪೂಜೆ ಮಾಡ್ತಾರೆ. ಹಾಗಾಗಿ ಮದ್ಯಪಾನಾದಿ ದುರಾಚಾರಗಳನ್ನು ಮಾಡ್ತಾರೆ. ಉದಾಹರಣೆ ಕೊಡಬೇಕು ಅಂದರೆ ಭಾಗವತ ಸಪ್ತಮ ಸ್ಕಂದದಲ್ಲಿ ಕ್ವಾಸೋ ಮದನ್ಯೋ ಜಗದೀಶ್ವರ ಅಂತ, ನನ್ನನ್ನು ಬಿಟ್ಟರೆ ಜಗತ್ತಿನಲ್ಲಿ ಇನ್ಯಾವ ಜಗದೀಶ್ವರ ದೇವರಿದ್ದಾರೆ ಅಂತ ಹಿರಣ್ಯಕಶಿಪು ಪ್ರಹ್ಲಾದರಾಜರಿಗೆ ಪ್ರಶ್ನೆಯನ್ನು ಮಾಡ್ತಾನೆ. ದೈತ್ಯರು ಅಹಂ ಬ್ರಹ್ಮಾಸ್ಮಿ ಅನ್ನೋ ಜ್ಞಾನದಿಂದ ಉಪಾಸನೆ ಮಾಡೋದು ಭಗವಂತನಿಗೆ ಅಪೇಕ್ಷಿತವೇ. ಯಾಕೆಂದರೆ ಅವರಿಗೆ ಯೋಗ್ಯವಾಗಿರ್ತಕ್ಕಂಥ ನರಕವನ್ನು ಅಂಧಂತಮಸ್ಸನ್ನು ಹೊಂದಿಸಬೇಕು ಅಂತಾದರೆ ಈ ರೀತಿಯಾಗಿರ್ತಕ್ಕಂಥ ಅಸತ್ ಉಪಾಸನೆ ಅವರಿಂದ ಆಗಲೇಬೇಕು. ಅದನ್ನೇ ಶಾಸ್ತ್ರ ಹೇಳ್ತಾ ಇದೆ, ತಸ್ಯ ಅಧೋಗಮನಾಯ, ದುರಾಚಾರಿಗಳಿಗೆ ಅಧೋಗತಿಗೆ ಕಾರಣ ಆಗತ್ತೆ. ಭಗವಂತ ಅಲ್ಲೇ ರಮಿಸ್ತಾನೆ, ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಧಿ ನಿಷೇಧಗಳು ಇಲ್ಲ. ಹೀಗೆ ಮೂವರೊಳಗಿದ್ದ ಅವರ ಕರ್ಮವ ತಾವಿಕಾರವಗೈಸದಲೇ. ದುರಾಚಾರಿಯಾಗಿರ್ತಕ್ಕಂಥನು ನಾನೇ ಸ್ವತಂತ್ರನಾಗಿರ್ತಕ್ಕಂಥ ಭಗವಂತ, ನಾನು ನನ್ನ ಸುಖಕ್ಕಾಗಿ ಮದ್ಯಪಾನ ಮಾಡ್ತೀನಿ ಇತ್ಯಾದಿ ಎಲ್ಲ ಹೀನ ಆಲೋಚನೆಗಳನ್ನೇ ಮಾಡ್ತಾನೆ ಅಹಂ ಬ್ರಹ್ಮಾಸ್ಮಿ ಜ್ಞಾನದಿಂದ. ಮದ್ಯಪಾನದಿಂದ ತತ್ಕಾಲದಲ್ಲಿ ಸುಖ ಕಂಡರೂ ಅಧೋಗತಿ ಅನ್ನೋದು ಹೇಗೆ ನಿಶ್ಚಿತವೋ ಹಾಗೆ ಇವನಿಗೂ ಕೂಡ ಅಹಂ ಬ್ರಹ್ಮಾಸ್ಮಿ ಅಂತ ಅಂದ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನಿಗೂ ಲಕ್ಷ್ಮೀದೇವಿಗೆ ಸಾಮ್ಯತೆ ಇಲ್ಲ. ಅಂದಮೇಲೆ ತಾನು ಅಧಮಾಧಮನಾಗಿರ್ತಕ್ಕಂಥ ಜೀವ ಪರಮಾತ್ಮನ ತಾನು ಒಬ್ಬನೇ ಅಂತ ಈ ರೀತಿಯಾಗಿ ಚಿಂತನೆ ಮಾಡಿದ್ರೆ ಭಗವಂತ ಅವನ ಕರ್ಮವನ್ನು ವಿಕಾರ ಮಾಡೋದಿಲ್ಲ. ಯಾಕೆ ಅಂದರೆ ಅದನ್ನು ಹಾಗೆ ಇಟ್ಟು ಅವನಿಗೆ ಅದರ ಮೂಲಕ ಅಂಧಂತಮಸ್ಸನ್ನು ಹೊಂದಿಸಬೇಕಾಗಿದೆ ಭಗವಂತ. ಹೀಗೆ ಅವರವರ ಕರ್ಮವನ್ನು ಅಭಿವ್ಯಕ್ತಿ ಮಾಡಿಕೊಡ್ತಾನೆ ಅಷ್ಟೇ ಹೊರತು ಪರಮಾತ್ಮನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವೈಷಮ್ಯ ನೈರ್ಗುಣ್ಯ ದೋಷಗಳು ಇಲ್ಲ. ಕೊನೆಗೆ ಕಲ್ಪಾವಸಾನಕ್ಕೆ ಕೊಡುವ ಅನಾಯಾಸ ಅವರವರ ಗತಿಯ. ಆ ಬ್ರಹ್ಮಕಲ್ಪದ ಕೊನೆಗೆ ಅನಾಯಾಸ ಅಂದರೆ ಆಯಾಸವೇ ಇಲ್ಲ ಭಗವಂತನಿಗೆ. ಹೀಗೆ ಅವರವರ ಗತಿಯನ್ನು ಅವರವರಿಗೆ ಹೊಂದಿಸ್ತಾನೆ. ದುರಾಚಾರಿಗಳಿಗೆ ಅಥವಾ ದೈತ್ಯರಿಗೆ ಅಧೋಗತಿಯನ್ನು ಹೊಂದಿಸ್ತಾನೆ. ಸದಾಚಾರಿಗಳಿಗೆ ಅಥವಾ ಸಾತ್ವಿಕರಿಗೆ ಪರಮಾತ್ಮನನ್ನು ನಿಶ್ಚಯ ಜ್ಞಾನದಿಂದ ಉಪಾಸನೆ ಮಾಡ್ತಕ್ಕಂಥವರಿಗೆ ಊರ್ಧ್ವಗತಿಯನ್ನು ಮೋಕ್ಷಾದಿಗಳನ್ನು ಹೊಂದಿಸ್ತಾನೆ. ಮಧ್ಯಮರಿಗೆ ಜನನ ಮರಣ ರೂಪವಾಗಿರ್ತಕ್ಕಂಥ ನಿತ್ಯ ಸಂಸಾರಗತಿಯನ್ನು ಅನಾಯಾಸವಾಗಿ ಕೊಡ್ತಾನೆ. ದಾನವರಿಗೆ ಅಧೋಗತಿಗೆ ಕಳಿಸ್ಬೇಕು ಅಂತ ರಮಾಬ್ರಹ್ಮಾದಿಗಳು ಕೂಡ ತುದಿಗಾಲಲ್ಲಿ ನಿಂತಿರ್ತಾರೆ. ತಮಸ್ಸಿನಲ್ಲಿ ವಜ್ರದಂತೆ ಕಠೋರವಾಗಿರ್ತಕ್ಕಂಥ ಚಿಗಣೆಗಳು ವಾಯುದ್ವೇಷಿಗಳ ರಕ್ತ ಹೀರಕ್ಕೆ ಅವು ಕೂಡ ಅಲ್ಲಿ ಕಾದಿರ್ತಾವೆ. ಭಾಗವತದಲ್ಲಿ ಆ ಕೃಷ್ಣ ಮತ್ತು ರುಕ್ಮಿಣಿ ಪ್ರಣಯ ಕಲಹದ ಸಂದರ್ಭದಲ್ಲಿ ರುಕ್ಮಿಣಿ ದೇವಿ ಶ್ರೀಕೃಷ್ಣನ ಕುರಿತು ಒಂದು ಮಾತು ಹೇಳಿದಾಳೆ. ಅಂಧನ್ ತಮಸ್ಸಿಗೆ ಅಭಿಮಾನಿಯಾಗಿರ್ತಕ್ಕಂಥ ದುರ್ಗೆ ನಾನು, ಜರಾಸಂಧ ಮೊದಲಾಗಿರ್ತಕ್ಕಂಥ ದುಷ್ಟ ರಾಜರನ್ನು ನಾನೇ ತಮಸ್ಸಿನಲ್ಲಿ ತಳ್ಳಿ ಹಾಕ್ತೀನಿ, ಇದು ನಾನು ನಿನಗೆ ಮಾಡ್ತಕ್ಕಂಥ ಸೇವೆ ಅಂತ. ಹೀಗೆ ದೇವತೆಗಳಿಗೆ ಲಕ್ಷ್ಮೀದೇವಿ ಮೋಕ್ಷಾದಿ ಉತ್ತಮ ಲೋಕಗಳನ್ನು ಕೊಡ್ತಾಳೆ, ರುದ್ರನಿಗೆ ಶೇಷ ಪದವಿ, ವಾಯುದೇವರಿಗೆ ಬ್ರಹ್ಮ ಪದವಿ ಮುಂತಾದ ಆಯಾ ಪದವಿಗೆ ಯೋಗ್ಯರಾದವರಿಗೆ ಆಯಾ ಪದವಿಯನ್ನು ಕೊಡ್ತಾಳೆ. ಅಮೃಣಿ ಸೂಕ್ತದಲ್ಲಿ ಅವಳೇ ಹೇಳ್ತಾಳೆ, ಎಂ ಕಾಮಯೇ ತಂ ಉಗ್ರಂ ಕೃಣೋಮಿ. ಹೀಗೆ ಲಕ್ಷ್ಮೀದೇವಿ ತಾನು ನಿತ್ಯ ಮುಕ್ತಳಾಗಿದ್ದರೂ ಕೂಡ ಭಗವಂತನನ್ನು ಸದಾಕಾಲ ಸ್ತೋತ್ರ ಮಾಡ್ತಾಳೆ, ಧ್ಯಾನಾದಿಗಳನ್ನು ಮಾಡ್ತಾಳೆ. ಈ ಉಪಾಸನೆಯನ್ನು ದೇವಿಯಿಂದ ಮಾಡಿಸ್ಕೊಳ್ಳೋದಕ್ಕಾಗಿ ಭಗವಂತ 67 ಸ್ವತಂತ್ರ ರೂಪಗಳನ್ನು ಇಟ್ಟು ಅವಳಲ್ಲಿ ತಾನೂ ಕೂಡ ಸನ್ನಿಹಿತನಾಗಿದ್ದಾನೆ. ಕಲ್ಪಾಂತ್ಯದಲ್ಲಿ ಎಲ್ಲ ಜೀವರಿಗೆ ಉದರದೊಳಗೆ ನಿದ್ದೆ ಮಾಡಿಸಿ ಒಂದು ಕಲ್ಪ ಕಾಲ ಏಕಾಂತದಲ್ಲಿ ಭಗವಂತ ಅವಳೊಡನೆ ರಮಣ ಮಾಡಿಕೊಂಡು ಇರ್ತಾನೆ. ಭಗವಂತ ಬೊಮ್ಮನ ಪ್ರಳಯದಲ್ಲಿ ಅನ್ನರಸಿಯೊಡಗೂಡಿ ಸುಮ್ಮನೆಯಾಗಿ ಮಲಗಿಪ್ಪ. ಯಾವ ಇಂದ್ರಿಯದಿಂದ ಯಾವ ಪಾಪ ಪುಣ್ಯ ಕರ್ಮಗಳು ನಡೆಯುತ್ತೋ ಆ ಕರ್ಮಕ್ಕೆ ಆ ಇಂದ್ರಿಯವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಸ್ವತಂತ್ರನಾಗಿದ್ದರಿಂದ ಎಲ್ಲ ಜೀವರು ಕೂಡ ಫಲಭಾಗಿಗಳಾಗ್ತಾರೆ ಅಂತ ವಿಷ್ಣು ರಹಸ್ಯದಲ್ಲಿ ಭೃಗು ಋಷಿಗಳು ಇಂದ್ರದ್ಯುಮ್ನ ರಾಜನಿಗೆ ಹೇಳಿದ್ದನ್ನು ಈ ಪದ್ಯದಲ್ಲಿ ತಿಳಿಸ್ತಾರೆ.